ಆದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLIಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರು ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPLIಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400ಕ್ಕೂ ಹೆಚ್ಚು ಬಗೆಯ ಔಷಧಗಳು, 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿ ಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0233221601 or log on to www.cancermiraj.com. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಾಳೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ, ಈ ಕುರಿತು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರೊಫೆಸರ್ ವಿ ಕಾಂತರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿ. ನಮಸ್ಕಾರ. ಇವತ್ತು ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಬೆಳೆಯುವ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಕಷ್ಟು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ವಿಶ್ವವಿದ್ಯಾಲಯಗಳ ಮಟ್ಟಗಳಲ್ಲಿ ಕೂಡ ಅವರಿಗೆ ಸಾಕಷ್ಟು ಮಾಹಿತಿ ಇದೆ. ರೈತ ಸಂಪರ್ಕ ಕೇಂದ್ರಗಳಿಂದಲೂ ಕೂಡ ಅವರಿಗೆ ಮಾಹಿತಿ ಇದೆ. ಆಕಾಶವಾಣಿ, ದೂರದರ್ಶನ ಮತ್ತೆ ಪತ್ರಿಕೆಗಳ ಮೂಲಕ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತದೆ. ತೋಟಗಾರಿಕಾ ಬೆಳೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಣ್ಣಿನ ಬೆಳೆ ಲಾಭದಾಯಕ ಬೆಳೆ. ಬಿಜಾಪುರ ಕಡೆ ದ್ರಾಕ್ಷಿ ತುಂಬಾ ಯಶಸ್ವಿಯಾಗಿ ಬೆಳೀತಾರೆ. ಈ ಕಡೆ ಮುನವಳ್ಳಿ, ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಾಳೆ ಬೆಳೆಯನ್ನು ಕೂಡ ತುಂಬಾ ಚೆನ್ನಾಗಿ ಬೆಳೀತಾರೆ. ಇವತ್ತು ಬಾಳೆ ಬೆಳೆ ಕುರಿತಂತೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇವತ್ತು ನಮ್ಮ ಜೊತೆಗೆ ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಈ ಹಣ್ಣುಗಳ ವಿಭಾಗ ಇದರಂತಹ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಕಾಂತರಾಜು ವಿ ಅವರಿದ್ದಾರೆ. ಡಾಕ್ಟರ್ ಕಾಂತರಾಜು ವಿ ಅವರು ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾವಿಯೊಳಗೆ ವಿಸ್ತೃತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ವ್ಯಾಪಕ ಅನುಭವ ಉಳ್ಳಂತವರು. ಹಣ್ಣುಗಳ ವಿಭಾಗದೊಳಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ರೈತ ಬಾಂಧವರಿಗೆ ನೆರವಾಗುವ ನಿಟ್ಟಿನೊಳಗೆ ಇವತ್ತು ರಾಸಾಯನಿಕ ರಹಿತವಾಗಿ ಸಾವಯವ ಸಹಿತವಾಗಿ ನಾವು ಹಣ್ಣುಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ರಫ್ತು ಮಾಡಬಲ್ಲಂತಹ ಗುಣಮಟ್ಟದ ಹಣ್ಣುಗಳನ್ನು ಬೆಳೆಯಬಹುದು. ವಿಶೇಷವಾಗಿ ರಾಸಾಯನಿಕ ರಹಿತವಾಗಿ ನಾವು ಹಣ್ಣುಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆತಂದ್ರೆ ಅದು ಪ್ರತಿಯೊಬ್ಬರ ಆರೋಗ್ಯವನ್ನ ಸುಧಾರಿಸುವ ನಿಟ್ಟಿನೊಳಗೆ ಬಹಳ ಒಂದು ಉತ್ತಮ ಸೇವೆ ಆಗುತ್ತೆ. ಆ ನಿಟ್ಟಿನೊಳಗೆ ಅವರು ಸಾಕಷ್ಟು ಕಂಕಣಬದ್ಧರಾಗಿ ರೈತ ಬಾಂಧವರಿಗೆ ನೆರವು ನೀಡ್ತಾ ಇದ್ದಾರೆ. ಇವತ್ತು ಬಾಳೆ ಬೆಳೆ ಕುರಿತಂತೆ ಬಾಳೆ ಬೆಳೆಯ ಒಂದು ನಿರ್ವಹಣೆ ಹೇಗೆ, ಸಾಕಷ್ಟು ರೋಗಗಳು ಬಾಳೆಯನ್ನು ಕೂಡ ಕಾಡ್ತಾ ಇದೆ. ಬಾಳೆ ಬೆಳೆಯನ್ನು ಕಾಡುವಂತಹ ರೋಗಗಳು ಯಾವುವು, ಈ ಸಮಗ್ರ ನಿರ್ವಹಣೆಯನ್ನ ಬಾಳೆ ಬೆಳೆಯೊಳಗ ಮಾಡೋದು ಹೇಗೆ, ಈ ಬಗ್ಗೆ ವಿಸ್ತೃತವಾಗಿ ಡಾಕ್ಟರ್ ಕಾಂತರಾಜ್ ಅವರು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿ ಕಾಂತರಾಜ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ವಿ ಕಾಂತರಾಜ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುವರ ಪರವಾಗಿ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ. ಸರ್, ತಮಗೂ ಕೂಡ ತುಂಬಾ ಧನ್ಯವಾದಗಳು. ತಮಗೂ ಕೂಡ ಹಾಗೂ ಎಲ್ಲಾ ಕೇಳ್ತಿರುವಂತ ಎಲ್ಲಾ ಕರ್ನಾಟಕದ ಅಥವಾ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ವಿಭಾಗದ ವತಿಯಿಂದ ಹತ್ತು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಬಾಳೆ ಬೆಳೆಯನ್ನ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲೆಲ್ಲಿ ಬೆಳೀತಾರೆ, ಬಾಳೆ ಬೆಳೆಯ ಪ್ರಥಮ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಗೊತ್ತಾದ್ರೆ ಬಹುಶಃ ಬೇರೆಯವರು ಕೂಡ ನೀರಿನ ಲಭ್ಯತೆಯ ಆಧರಿಸಿ ಅವರು ಕೂಡ ಬೆಳೆಯಲಿಕ್ಕೆ ವಿಚಾರ ಮಾಡಬಹುದು. ಬಾಳೆ ಬೆಳೆಯ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನ ಆರಂಭಿಕ ಹಂತದೊಳಗೆ ತಾವು ನೀಡಬಹುದಾ? ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ವಿ. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಬಾಳೆ ಬೆಳೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ಪ್ರಮುಖವಾದಂತ ಹಣ್ಣಿನ ಬೆಳೆ. ಸುಮಾರು 100,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಾಳೆಯನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ತಳಿಗಳನ್ನ ನಮ್ಮ ರಾಜ್ಯದಲ್ಲಿ ಬೆಳೀತಾರೆ. ಅದ್ರ ಮುಖ್ಯವಾಗಿ ಗ್ರ್ಯಾಂಡ್ ನೈನ್ ಅಂತ ಒಂದು ತಳಿ ಇದೆ, ಅದನ್ನು ಹೆಚ್ಚಾಗಿ ಬೆಳೀತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏಲಕ್ಕಿ ಬಾಳೆ ಅಂತ ಇದೆ, ಅದನ್ನು ಬೆಳೀತಾರೆ ಹೆಚ್ಚಾಗಿ. ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದ್ರೆ ರಾಜಾಪುರಿ ಅಂತ ಒಂದು ತಳಿ ಇದೆ, ಅದನ್ನ ತಾವೆಲ್ಲರೂ ಜವಾರಿ ಬಾಳೆ ಅಂತ ಕರಿತೀವಿ, ಅದನ್ನ ಬೆಳೀತಾರೆ. ಈಗ ನೀವು ಈ ಕಡೆ ಬಳ್ಳಾರಿ ಅಥವಾ ವಿಜಯನಗರ ಜಿಲ್ಲೆಗೆ ಹೋದ್ರೆ ಅಲ್ಲಿ ಪೋವನ್ ಅಂತ ಒಂದು ತಳಿ ಇದೆ, ಅದನ್ನ ಬೆಳೀತಾರೆ. ಗುಲ್ಬರ್ಗ ಭಾಗಕ್ಕೆ ಹೋದ್ರೆ ಈ ಕೆಂಪು ಬಾಳೆ ಅಂತ ಇದೆ, ಅದನ್ನ ಕಮಲಾಪುರದ ಕೆಂಪು ಬಾಳೆ ಅಂತ ಕರೀತಾರೆ, ಅದನ್ನ ಬೆಳೀತಾರೆ. ಸೊ ಹಾಗಾಗಿ ಇದು ಇಷ್ಟು ವೈವಿಧ್ಯತೆ ಇರುವಂತ ತಳಿಗಳ ವಿವರ. ಬೆಳಗಾವಿ ಜಿಲ್ಲೆ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ಹಾವೇರಿ ಇರ್ಬೋದು, ಅಥವಾ ಬಿಜಾಪುರ ಜಿಲ್ಲೆ ಇರ್ಬೋದು. ಹೀಗೆ ನೀವು ಹೋದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ಹಿಡಿದು ಬೀದರ್ವರೆಗೂ ಸೊ ವಿವಿಧ ತಳಿಗಳನ್ನ ಬೆಳೀತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಕೆಲವು ವಿಚಾರಗಳೇನಂದ್ರೆ, ಈ ಒಂದು ಮುಂಬೈ ಕರ್ನಾಟಕ ಭಾಗ ಅಂದ್ರೆ ಬೆಳಗಾವಿ ಇರ್ಬೋದು ಅಥವಾ ಧಾರವಾಡ ಅಥವಾ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತುಂಬಾ ವಿಶೇಷವಾದಂತ ಒಂದ್ ತಳಿ ಅಂದ್ರೆ ಅದು ರಾಜಾಪುರಿ ತಳಿ ಅಂತ, ಅದು ಜವಾರಿ ತಳಿ ಅಂತ ಹೇಳ್ಕೊಳ್ತೀವಿ. ಆ ತಳಿಯನ್ನ ರೈತರು ಬಹಳ ಹೆಚ್ಚಾಗಿ ಬೆಳೀತಾರೆ. ಯಾಕಂದ್ರೆ ಅದನ್ನ ಬಳಸುವಂತ ಏನ್ ಇದರಲ್ಲ ಕನ್ಸ್ಯೂಮರ್ಸ್ ಅಥವಾ ಜನ ಏನ್ ತಿನ್ನೋರು ಇದ್ರೆ ಅದನ್ನ ಬಹಳ ಹೆಚ್ಚಾಗಿ ಇಷ್ಟಪಡ್ತಾರೆ. ಹಾಗಾಗಿ ಈ ತಳಿಯನ್ನು ನಮ್ಮ ಒಂದು ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಪ್ರೊಫೆಸರ್ ವಿ ಕಾಂತರಾಜ್ ಅವರೇ, ಬಹಳ ಸಂತೋಷ, ಪ್ರಥಮ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಿ. ಯಾಕಂದ್ರೆ ಬಾಳೆ ಬೆಳೆ ನಿಜವಾಗಿ ಲಾಭದಾಯಕ ಮತ್ತು ಆರೋಗ್ಯದಾಯಕ, ಅದು ಎಲ್ಲರಿಗೂ ಕೂಡ ಒಂದು ಬಾಳೆಹಣ್ಣು ಪ್ರತಿ ದಿವಸ ತಿನ್ನಲಿಕ್ಕೆ ಸಾಧ್ಯ ಆದ್ರೆ ಅಂದ್ರೆ ಎಲ್ಲ ತರ ವಿಟಮಿನ್ಗಳು ಮಿನರಲ್ಗಳು ನಮಗೆ ಲಭ್ಯ ಆಗ್ತವೆ, ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಹೀಗಾಗಿ ಅದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಬಾಳೆ ತುಂಬಾ ಹೆಸರುವಾಸಿಯಾಗಿದೆ. ತಾವು ಉತ್ತಮ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಬಾಳೆ ಬೆಳೆ ಬೆಳಿಬೇಕು ಅಂತಂದಾಗ ಯಾಕಂದ್ರೆ ವಿಶೇಷವಾಗಿ ನೀರಿನ ನಿರ್ವಹಣೆ ಕೂಡ ಸರಿಯಾಗಿ ಮಾಡ್ಬೇಕಾಗ್ತದೆ, ಮಣ್ಣಿನ ನಿರ್ವಹಣೆ ಅದು ಕೂಡ ಚೆನ್ನಾಗಿ ಮಾಡ್ಬೇಕಾಗ್ತದೆ. ಹೆಚ್ಚು ನೀರ್ ಬಿಟ್ಟರು ಕೂಡ ಬಾಳೆ ಬೆಳೆ ಒಂದು ರುಚಿಕಟ್ಟಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸಾಕಷ್ಟು ರೋಗಗಳಿಂದ ಬಾಧೆಗೊಳಗ. ಈ ನಿಟ್ಟಿನೊಳಗ ಬಾಳೆ ಬೆಳೆಯನ್ನು ನಾವು ಬೆಳೆಯುವ ಒಂದು ಪದ್ಧತಿಯೊಳಗ ಯಾವ ರೀತಿ ಜಲ ಮತ್ತು ನೆಲ ಇವುಗಳ ನಿರ್ವಹಣೆ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಬಾಳೆ ಬೆಳೆ ಅಂದ್ರೆ ಈ ಮ್ಯಾನೇಜ್ಮೆಂಟ್ ಕ್ರಾಪ್ ಅಂತೀವಿ ನಾವು. ಮ್ಯಾನೇಜ್ಮೆಂಟ್ ಕ್ರಾಪ್ ಅಂದ್ರೆ ನೀವು ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಾ ಆ ರೀತಿ ನಮ್ಗೆ ಇಳುವರಿ ಬರುತ್ತೆ ಎಲ್ಲಾ ವಿಭಾಗದಲ್ಲೂ. ಅದು ನೀರಿರ್ಬೋದು ಅಥವಾ ಮಣ್ಣಿರ್ಬೋದು ಅಥವಾ ಕೀಟ ರೋಗ ಪೋಷಕಾಂಶಗಳು ಎಲ್ಲವನ್ನು ತಗೊಂಡಾಗ ನೀವು ಚೆನ್ನಾಗಿ ಸರಿಯಾದ ಸಮಯಕ್ಕೆ ನಿರ್ವಹಣೆಯನ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಇಳುವರಿಯನ್ನ ಬಂದೇ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗ ಮಣ್ಣು ಮತ್ತೆ ನೀರು ಏನಂದ್ರೆ ಇದನ್ನ ನಿರ್ವಹಣೆಯನ್ನು ನೀವು ಚೆನ್ನಾಗಿ ಮಾಡಲೇಬೇಕಾಗುತ್ತೆ. ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿವಿಧವಾದಂತ ಮಣ್ಣುಗಳಿದೆ. ಕೆಂಪು ಮಣ್ಣಿರ್ಬೋದು, ಕಪ್ಪು ಮಣ್ಣಿರ್ಬೋದು ಅಥವಾ ಮರಳು ಮಿಶ್ರಿತ ಮಣ್ಣಿರ್ಬೋದು, ಎಲ್ಲಾ ಭೂಮಿಯಲ್ಲೂ ಬಾಳೆಯನ್ನು ಬೆಳಿಬಹುದು, ಬೆಳೀತಾ ಇದ್ದಾರೆ ಕೂಡ. ಸೊ ಹಾಗಾಗಿ ಈ ಬಾಳೆ ಬೆಳೆಗೆ ಹೇಗಪ್ಪ ಅಂದ್ರೆ ಸುಮಾರಾಗಿ ನೀರು ಹೆಚ್ಚಾಗಿ ಬೇಕು, ನೀರು ಕಡಿಮೆ ಅಂತ ಏನಿಲ್ಲ, ನೀರು ಹೆಚ್ಚಾಗಿ ಒಂದು ಇಷ್ಟಪಡುವಂತ ಬೆಳೆ ಇದು. ಇನ್ನೂ ಒಂದು ವಿಶೇಷ ಏನಂದ್ರೆ ನೀರು ಹೆಚ್ಚಾಗಿ ಬೇಕಾಗಿದ್ರು ಕೂಡ ಭೂಮಿಯಲ್ಲಿ ನೀರು ನಿಲ್ಲಬಾರ್ದು, ನೀರು ಎಲ್ಲ ಬಸ್ತು ಹೋಗ್ಬಿಡ್ಬೇಕು. ನೀರು ಅಂದ್ರೆ ನೀರು ಬಸ್ತು ಹೋಗುವಂತ ಒಂದು ಭೂಮಿಯಲ್ಲಿ ನೀವು ಬಾಳೆಯನ್ನು ಬೆಳೆದ್ರೆ ನಿಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ರೈತರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಏರ್ಮಡಿಗಳನ್ನ ಮಾಡ್ತಾರೆ, ಕೆಲವರು ಏರ್ಮಡಿಗಳನ್ನ ಮಾಡ್ತಾರೆ. ಎಲ್ಲಿ ಅಂದ್ರೆ ನಮ್ಮ ಒಂದು ಈ ಕಪ್ಪು ಮಣ್ಣು ಇರ್ತಲ್ಲ ಅಂತ ಒಂದು ಭಾಗದಲ್ಲಿ ಏರ್ಮಡಿ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಮಡಿಗಳು ಮಾಡಿದಾಗ ನೀರ್ ನಿಲ್ಲೋದಿಲ್ಲ ಅನ್ನೋ ಒಂದು ಭಾಗ ಇರುತ್ತೆ. ಈಗ ಕೆಂಪು ಮಣ್ಣುಗಳಾದ್ರೆ ಆ ರೀತಿ ಏನ್ ಮಾಡಲ್ಲ, ಒಂದು ಸಾಲುಗಳನ್ನ ಹೊಡೆದು ಅಥವಾ ಗುಣಿಗಳನ್ನ ತೆಗೆದು ಮಣ್ಣಲ್ಲಿ ನಾಟಿ ಮಾಡುವ ಪದ್ಧತಿ ಇದೆ. ಇನ್ನು ನೀರು ವಿಚಾರಕ್ಕೆ ಬಂದಾಗ, ಈ ಗಿಡಕ್ಕೆ ನೀವು ನಾಟಿ ಮಾಡಿದಾಗಿಂದ ಕೊನೆ ಹಾರ್ವೆಸ್ಟ್ ಮಾಡೋವರೆಗೂ ನಿಮ್ಗೆ ಸಾಕಷ್ಟು ನೀರು ಬೇಕಾಗುತ್ತೆ. ಪ್ರತಿನಿತ್ಯ ನೀರು ಕೊಡ್ಬೇಕು ಬಾಳೆ ಬೆಳೆಗೆ. ಒಂದು ನಾಟಿ ಮಾಡಿದಾಗಿಂದ ಆ ಗಿಡಕ್ಕೆ ನೀವೇನಲ್ಲ ಒಂದು ಸುಮಾರು 5 ಲೀಟರ್ ನೀರು ಬೇಕಾಗುತ್ತೆ ಒಂದು ಗಿಡಕ್ಕೆ. ನೀವು ಕಟಾವ್ ಮಾಡೋ ಹಂತಕ್ಕೆ ಬಂದ್ರೆ ಅಥವಾ ಕೊನೆ ಹಂತದಿಂದ ಕಟಾವ್ ಮಾಡೋ ಹಂತಕ್ಕೆ ಬಂದ್ರೆ 20-25 ಲೀಟರ್ ಒಂದು ದಿನಕ್ಕೆ ನೀರು ಬೇಕಾಗುತ್ತೆ. ಅಂತ ನೀರು ಬೇಡುವಂತ ಬೆಳೆ. ಸೊ ತಾವೇನಾದ್ರೂ ನೀರು ಯಾವ ಮುಖಾಂತರನಾದ್ರೂ ಡ್ರಿಪ್ ಮುಖಾಂತರ ಕೊಡೋದಿರುತ್ತೆ. ಸಾಕಷ್ಟು ಜನ ರೈತರು ಹರಿ ನೀರು ಬಿಡ್ತಾರೆ. ಸಾಧ್ಯವಾದಷ್ಟು ಡ್ರಿಪ್ ಅಲ್ಲಿ ಕೊಟ್ರೆ ಬಹಳ ಒಳ್ಳೇದು. ನೀರು ಯಾವ್ದೇ ರೀತಿಯಿಂದಲೂ ಭೂಮಿಯಲ್ಲಿ ನೀರು ನಿಲ್ಬಾರ್ದು, ಬಸ್ಕ್ ಹೋಗ್ಬಿಡ್ಬೇಕು. ಯಾಕಂದ್ರೆ ಇದ್ರದ್ದು ಬೇರೆ ಮೇಲೆ ಇರುತ್ತೆ, ಶಾಲಾ ರೂಟ್ ಸಿಸ್ಟಮ್ ಅಂತ. ನಾವು ಬೇರೆ ತುಂಬಾ ಆಳಕ್ಕೇನು ಹೋಗೋದಿಲ್ಲ ಬೇರುಗಳು. ಸೊ ಹಾಗಾಗಿ ನೀರು ಹೀರ್ಕೊಂಡ್ಬಿಟ್ಟು ಮಿಕ್ಕಿದ ನೀರೆಲ್ಲ ಬಸ್ ಹೋಗ್ಬಿಟ್ರೆ ಸೊ ಅದು ಚೆನ್ನಾಗಿ ಉಸಿರಾಡುತ್ತೆ, ಅವಾಗ ಬೆಳೆ ಚೆನ್ನಾಗಿ ಬರುತ್ತೆ. ನೀರು ನಿಲ್ದಂಗೆ ನೋಡ್ಕೋಬೇಕು. ಸೊ ಇದು ಬಹಳ ಪ್ರಮುಖವಾದ ವಿಷಯ. ಧನ್ಯವಾದಗಳು. ಪ್ರೊಫೆಸರ್ ಕಾಂತರಾಜು ಅವರೇ, ಬಾಳೆ ಬೆಳೆ ನಿರ್ವಹಣೆ ಒಂದು ಸವಾಲಿನಿಂದ ಕೂಡಿದೆ. ನೀರನ್ನು ಕೂಡ ಸಮ ಪ್ರಮಾಣದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡುವ ಒಂದು ಚಾಕಚಕ್ಯತೆಯನ್ನ ನಮ್ಮ ರೈತ ಬಾಂಧವರು ತೋರಿಸಿದಾಗ ಮಾತ್ರ ಉತ್ತಮ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ. ವಿಶೇಷವಾಗಿ ಬಾಳೆ ಬೆಳೆಯನ್ನ ಕಾಡುವಂತ ರೋಗಗಳು ವ್ಯಾಪಕವಾಗಿವೆ. ಸಾಕಷ್ಟು ರೋಗಗಳು ಬಾಳೆ ಬೆಳೆಯನ್ನ ಕಾಡ್ತಾವು. ಹೀಗಾಗಿ ಎಷ್ಟೋ ಸಾರಿ ನಮ್ಮ ರೈತ ಬಾಂಧವರು ಬಾಳೆ ಬೆಳೆಯನ್ನ ರೋಗಗಳಿಂದ ಒಂದು ಇಳುವರಿ ಕಡಿಮೆ ಆಗುತ್ತೆ ಅಥವಾ ಒಂದೊಂದು ಸಾರಿ ಇಳುವರಿನೂ ಬರುವುದಿಲ್ಲ. ಹೀಗೆ ಯಾವ್ಯಾವ ರೋಗಗಳು ಬಾಳೆ ಬೆಳೆಯನ್ನ ಕಾಡ್ತಾವು, ಯಾವಾಗ ಕಾಡ್ಲಿಕ್ಕೆ ಶುರು ಆಗ್ತದೆ, ಇದ್ರ ಬಗ್ಗೆ ಪ್ರಥಮ ಮಾಹಿತಿಯನ್ನ ಕೊಡ್ಬೋದಾ ಪ್ರೊಫೆಸರ್ ಕಾಂತರಾಜ್ ಅವರೇ? ಬಾಳೆ ಬೆಳೆ ಚೆನ್ನಾಗಿ ಬರ್ಬೇಕಪ್ಪ ಅಂದ್ರೆ ಸಾಕಷ್ಟು ಕಾರಣಗಳಿರ್ತವೆ. ಅದು ನೀರಿನ ಕಾರಣ ಇರ್ಬೋದು ಅಥವಾ ಮಣ್ಣಿಂದಿರ್ಬೋದು ವಾತಾವರಣ ಇರ್ಬೋದು, ಎಲ್ಲವೂ ಪೂರಕವಾಗಿದ್ರೆ ಇಳುವರಿ ಚೆನ್ನಾಗಿ. ಇಳುವರಿ ಕುಂಠಿತ ಆಗ್ಲಿಕ್ಕೆ ಕೂಡ ಸಾಕಷ್ಟು ಕಾರಣಗಳಿರ್ತವೆ. ಅದ್ರಾಗ ಒಂದು ಪ್ರಮುಖವಾದ ಕಾರಣ ಅಂದ್ರೆ ಈ ರೋಗಗಳು. ಈ ರೋಗಗಳನ್ನು ನಾವು ವಿಚಾರ ಮಾಡ್ಕೊಂಡೋದ್ರೆ ಸಾಕಷ್ಟು ರೋಗಗಳು ಬಾಳೆ ಬೆಳೆಗೆ ಬರುತ್ತೆ. ಈಗ ಅದರಲ್ಲಿ ನೀವು ವಿಂಗಡನೆ ಮಾಡಬಹುದು, ಅಂದ್ರೆ ಈ ಶಿಲೀಂಧ್ರದಿಂದ ಬರುವಂತ ರೋಗಗಳು. ಶಿಲೀಂಧ್ರ ಅಂದ್ರೆ ಫಂಗಸ್ ಅಂತ ಕರ್ತೀವಲ್ಲ, ಅದರಿಂದ ಬರುವಂತ ರೋಗ, ಈ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ ಅಂದ್ರೆ ದುಂಡಾಣುಗಳಿಂದ ಬರುವಂತ ರೋಗ, ಆಮೇಲೆ ಈ ಸಸ್ಯ ಜಂತು ಹುಳುಗಳಿಂದ ಬರುವಂತ ರೋಗ ಅಂದ್ರೆ ನೆಮಟೋಸ್ ಅಂತ ಕರಿತೀವಿ, ಪ್ಲಾಂಟ್ ಪ್ಯಾರಾಸಿಟಿಕ್ ನೆಮಟೋಸ್ ಅಂತ ಕರಿತೀವಿ, ಇದರಿಂದ ಬರುವಂತ ರೋಗ. ಇನ್ನೊಂದು ವೈರಲ್ ಡಿಸೀಸ್, ನಂಜಾಣುಗಳಿಂದ ಬರುವಂತ ರೋಗ. ಮೊದಲನೆಯದಾಗಿ ನಾವು ನೋಡ್ಬೇಕಂದ್ರೆ ಈ ಶಿಲೀಂಧ್ರದಿಂದ ಅಂತ ಬರುವಂತ ರೋಗಗಳು ಹೆಚ್ಚು ಬಾಧೆ ಉಂಟು ಮಾಡ್ತವೆ. ಅದರಾಗೆ ಎಲೆ ಅಂದ್ರೆ ಸಿಗಾಟೋಕ ಎಲೆ ಚುಕ್ಕಿ ರೋಗ ಅಂತೇಳಿ ಒಂದು ರೋಗ ಬಹಳ ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಅದ ನಂತರ ಈ ರೋಗ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಳೆಯುವಂತ ಈ ಜವಾರಿ ತಳಿ ಅಥವಾ ರಾಜಾಪುರಿ ತಳಿ ಅಂತ ಏನ್ ಕರ್ತೀವಿ ಇದಕ್ಕೂ ಹೆಚ್ಚಾಗಿ ಬರುತ್ತೆ. ಆಮೇಲೆ ಗ್ರ್ಯಾಂಡ್ ಲೈನ್ ಅಂತ ಬೆಳಿತೀವಿ ಇದಕ್ಕೂ ಕೂಡ ಹೆಚ್ಚಾಗಿ ಬರುತ್ತೆ. ಸೊ ನಂತರ ಇನ್ನೂ ಒಂದು ರೋಗ ಅಂದ್ರೆ ಈ ಪನಾಮಾ ವಿಲ್ಟ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಇದಕ್ಕೆ ನಾವು ಈ ಪನಾಮಾ ಸೊರಗ ರೋಗ ಅಂತ ಕರಿತೀವಿ. ಈ ರೋಗ ಮತ್ತೆ ಈ ರಜಾಪುರಿ ತಳಿಗಳೇ ಮತ್ತೆ ಈ ಏನು ಗ್ರ್ಯಾಂಡ್ ಲೈನ್ ತಳಿಗೆ ಕಂಡು ಬರೋದಿಲ್ಲ. ಇದು ಇದೇನಿದ್ರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏಲಕ್ಕಿ ಬಾಳೆ ಅಂತ ಬೆಳೀತಾರಲ್ಲ, ಅಥವಾ ನಂಜನಗೂಡು ರಸ್ ಬಾಳೆ ಅಂತ ಏನು ಮೈಸೂರು ಭಾಗದಲ್ಲಿ ಬೆಳೀತಾರೆ, ಆ ಒಂದು ತಳಿಗೆ ಈ ರೋಗ ಹೆಚ್ಚಾಗಿ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಏಲಕ್ಕಿ ಬಾಳೆಯನ್ನು ಬೆಳೆಯೋದಿಲ್ಲ. ಕೆಲವು ಭಾಗದಲ್ಲಿ ಅಂದ್ರೆ ಈಗ ನಾವು ಈ ಮುನ್ನೆಲ್ಲಿ ಭಾಗದಲ್ಲಿ ಹೋದ್ರೆ ಸೊ ಇತ್ತೀಚೆಗೆ ಸ್ವಲ್ಪ ಏಲಕ್ಕಿ ಬಾಳೆ ಜಾಸ್ತಿ ಆಗ್ತಾ ಇದೆ. ಕೆಲವು ಗದಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಬರ್ತಾ ಇದೆ. ಆಮೇಲೆ ನೀವು ಇಲ್ಲಿ ಬಂದ್ರೆ ಎಲ್ಲಿ ನಿಮ್ಗೆ ಪ್ರಮುಖವಾಗಿ ಈ ರೋಗ ಕಾಣುತ್ತಪ್ಪ ಅಂದ್ರೆ ಬಳ್ಳಾರಿ ಭಾಗದಲ್ಲಿ ಏನಿದೆ ಈಗ ಹೊಸಪೇಟೆ ಬಳ್ಳಾರಿ ಭಾಗದಲ್ಲಿ ಇತ್ತೀಚೆಗೆ ಸ್ವಲ್ಪ ಏಲಕ್ಕಿ ಬಾಳೆ ಜಾಸ್ತಿ ಬೆಳೀತಾ ಇದ್ರೆ ಸುಮಾರು ಒಂದು 10-12 ವರ್ಷದಿಂದ ಅಲ್ಲಿ ಈ ರೋಗ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಾಗಿ ಇನ್ನು ಎರಡನೇ ಇವಾಗ ಅಂದ್ರೆ ಈ ದುಂಡಾಣುಗಳಿಂದ ಬರುವಂತ ರೋಗ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಈ ರೋಗ ಸಾಮಾನ್ಯವಾಗಿ ಈ ತುದಿ ಕೊಳೆ ರೋಗ ಅಂತ ಹೇಳಿ ಕರಿತೀವಿ ಇದನ್ನ, ಅಥವಾ ಗಡ್ಡೆ ಕೊಳೆ ರೋಗ ಅಂತ ಇಂಗ್ಲಿಷ್ ಅಲ್ಲಿ ರೈಜೋಮ್ ರಾಡ್ ಡಿಸೀಸ್ ಅಂತ ಹೇಳಿ ಕರೀತಾರೆ, ಅಥವಾ ಟಿಪ್ ಕವರ್ ಡಿಸೀಸ್ ಅಂತ ಹೇಳಿ ಕರೀತಾರೆ. ಈ ರೋಗ ನಮ್ಗೆ ಸಾಮಾನ್ಯವಾಗಿ ಈ ರಾಜಾಪುರಿ ತಳಿ ಅಥವಾ ಈ ಜೀನೈನ್ ಅಂತ ಗ್ರ್ಯಾಂಡ್ ನೈನ್ ಅಂತ ಏನ್ ಕರಿತಾರೆ ಈ ತಳಿ ಹೆಚ್ಚಾಗಿ ಕಂಡು ಬರುತ್ತೆ. ಅದರಲ್ಲಿ ಎಲ್ಲಿ ಟಿಶಿಕಲ್ಚರ್ ಬಾಳೆಗಳನ್ನ ನಾವು ಬೆಳೀತಾ ಇದೀವಿ ಅದರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಪ್ಪು ಮಣ್ಣಲ್ಲಿ ಜಾಸ್ತಿ ಬೆಳೀತಾ ಇದೀವಿ, ಅದ್ರಲ್ಲಿ ಸ್ವಲ್ಪ ನೀರು ನಿಲ್ಲುವಂತ ಜಾಗದಲ್ಲಿ ಹೆಚ್ಚಾಗಿ ಎಲ್ಲಿ ಬೆಳೀತಾ ಇದೀವಿ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಆಮೇಲೆ ಈ ರೋಗ ಬಂದಿರುವಂತ ಗಡ್ಡೆಗಳನ್ನ ಸಾಕಷ್ಟು ಬಳಸ್ತಾರೆ, ಅಂತ ಕಡೆ ಕೂಡ ಈ ರೋಗ ಹೆಚ್ಚಾಗಿ ಬರುತ್ತೆ. ಈಗ ಈ ಮೂರನೇ ವಿಭಾಗ ಅಂದ್ರೆ ನಮ್ಗೆ ಈ ಸಸ್ಯ ಜಂತು ಹುಳುಗಳು ಅಂದ್ರೆ ನೆಮಟೋಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೂಡ ಒಂದು ರೋಗ ಹೆಚ್ಚಾಗಿ ಬರ್ಲಿಕ್ಕೆ ಇವು ಕೂಡ ಒಂದು ಕಾರಣಭೂತಿ ಅಂತ ಹೇಳ್ಬಹುದು ನಾವು. ಸೊ ಅದ್ರಾಗಿ ರೋಡೋಫಿಲಸ್ ಸಿಮಿಲಸ್ ಅಂತೇಳಿ ಒಂದು ಸಸ್ಯ ಜಂತು ಹುಳು ಇದೆ, ಇದರಿಂದ ಹೆಚ್ಚಾಗಿ ರೋಗ ಕಂಡು ಬರುತ್ತೆ. ಸೊ ಇದು ಬಿಟ್ರೆ ಇನ್ನೊಂದು ಏನಂದ್ರೆ ವೈರಸ್ ಇಂದ ಬರುವಂತ ರೋಗ, ಇದು ಬಂಚಿಟಾಪ್ ನಂಜಾಣು ರೋಗ ಅಂತ ಒಂದು ರೋಗ ಇದೆ. ಸೊ ಇದು ಸಾಮಾನ್ಯವಾಗಿ ಎಲ್ಲ ತಳಿಗಳಲ್ಲೂ ಕಂಡು ಬರುತ್ತೆ. ಬಟ್ ಎಲ್ಲಿ ಈ ಮ್ಯಾನೇಜ್ಮೆಂಟ್ ಜಾಸ್ತಿ ಇರೋದಿಲ್ಲ, ಬಹಳ ಅಂದ್ರೆ ಈ ರಟೂನ್ ಕ್ರಾಪ್ ಅಂತ ಹೇಳ್ತಿರುತ್ತೆ, ಕೂಳೆ ಬೆಳೆ ಎಲ್ಲಿ ತಗೊಂತೀವಿ ಅಂತ ಕಡೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಎಲ್ಲಾ ತಳಿಗಳನ್ನ ಕಂಡು ಸೊ ಇಷ್ಟು ಇವು ನಮ್ಮ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ರೋಗಗಳು, ರೈತರಿಗೆ ಬಾಧೆಯನ್ನು ಉಂಟು ಮಾಡಿ ಇಳುವರಿಯನ್ನ ಕಡಿಮೆ ಮಾಡುವಂತ ರೋಗಗಳು. ಬಾಳೆ ಬೆಳೆಯನ್ನ ನಮ್ಗೆ ಕಾಡುವಂತಹ ರೋಗಗಳು ತಮಗೆ ಹೇಳ್ತಾ ಇದ್ರೆ ಎಲೆ ಸಿಕ್ಕಿ ರೋಗ, ಸಸ್ಯಜಂತು ರೋಗ, ದುಂಡಾನು ಕೊಳೆ ರೋಗ, ಹೀಗೆ ಇವೆಲ್ಲ ಕೆಲವೊಂದಿಷ್ಟು ಇದಲ್ಲ, ರೋಗಗಳ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅದ. ಯಾಕಂದ್ರೆ ಆರಂಭದಲ್ಲಿಯೇ ನಮಗೆ ಅದು ರೋಗದ ಒಂದು ಲಕ್ಷಣ ಗೊತ್ತಾದ್ರೆ ಅದನ್ನ ನಾವು ನಿರ್ವಹಣೆ ಮಾಡಬಹುದು. ಲಕ್ಷಣಗಳು ಗೊತ್ತಾಗದೆ ಹೋದಾಗ ಅದು ಇಡೀ ತೋಟ ತುಂಬಾ ವ್ಯಾಪಿಸಿಬಿಟ್ಟು ಬಾಳೆ ಬೆಳೆ ಒಂದು ಇಳುವರಿಯನ್ನು ನುಂಗ್ಬಿಡ್ತದೆ. ಆ ನಿಟ್ಟಿನೊಳಗೆ ಆರಂಭದೊಳಗೆ ಈ ರೋಗದ ಲಕ್ಷಣಗಳನ್ನು ಪತ್ತೆ ಮಾಡುವ ವಿಧಾನಗಳು ಹೇಗೆ, ಅವು ಬಾಳೆ ಬೆಳೆಗೆ ಬರುವಂತಹ ಈ ರೋಗಗಳನ್ನ ನಾವು ಪತ್ತೆ ಮಾಡಿ ಗುರುತಿಸುವಿಕೆ ಏನಿದೆಯಲ್ಲ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಬಹಳಷ್ಟು ರೈತರಿಗೆ ಏನಾಗುತ್ತೆ, ಯಾವುದೋ ರೋಗಕ್ಕೆ ಯಾವುದೋ ಔಷಧಿಯನ್ನು ಹೊಡೆಯುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಲೆ ಚುಕ್ಕಿ ರೋಗ ಬಂದಿದೆ ಅಂದ್ರೆ ಎಷ್ಟೋ ಜನ ರೈತರು ಏನ್ ಮಾಡ್ತಾರೆ, ಅಲ್ಲಿ ತಗೊಂಡೋಗಿ ಬೇರೆ ಔಷಧಿ ಹಾಕ್ತಿರ್ತಾರೆ. ಈ ಒಂದು ಎಸ್ಪೆಷಲಿ ಬೇರಲ್ ರೋಗ ಬಂದ್ರೆ ಎಲೆಗೆ ಸಿಂಪಡಣೆ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾಕಾಗುತ್ತಂದ್ರೆ ಸರಿಯಾಗಿ ಅದನ್ನ ಗುರುತಿಸುವಿಕೆ ಇಲ್ಲದಿರುವುದಿಲ್ಲ. ಸೊ ನಾವು ರೈತರಿಗೆ ವಿಚಾರ ಏನ್ ಮನವರಿಕೆ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ತಾವು ಏನಾದ್ರೂ ರೋಗ ಬಂದಾಗ ತಮ್ಗೆಲ್ಲ ಗೊತ್ತಾಯ್ತಂದ್ರೆ ಸೂಕ್ತವಾದ ಔಷಧಿಗಳನ್ನ ಹೊಡೆದ್ರೆ ಒಳ್ಳೇದು. ಒಂದ್ ಪಕ್ಷ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ಲಭ್ಯವಿರುವಂತ ತಜ್ಞರನ್ನ ತಾವು ಭೇಟಿ ಮಾಡಿ ಅಥವಾ ಮೊಬೈಲ್ ಮುಖಾಂತರ ಅಥವಾ ಯಾವ್ದಾದ್ರು ಒಂದು ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಅದನ್ನ ಒಳ್ಳೆ ಖಂಡಿತವಾಗಿ ಗುರುತಿಸಿಕೊಂಡು ಔಷಧಿನ ಹೊಡೆದೇ ಒಳ್ಳೇದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತೇ ಇದೆ, ಔಷಧಿಗಳು ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ, ಖರ್ಚು ರೈತರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಗುರುತಿಸ್ತಿಲ್ಲ ಅಂದ್ರೆ ಈಗ ಸಣ್ಣ ರೋಗ ಇದ್ದಿದ್ದು ಇನ್ನೊಂದು 15 ದಿವಸ ಬಿಟ್ಟು ಒಂದು ದೊಡ್ಡ ರೋಗ ಅಂತೆಲ್ಲ ಆ ರೀತಿ ಕೂಡ ಆಗುತ್ತೆ. ಅದು ನೇರವಾಗಿ ಇಳುವರಿ ಮೇಲೆನೆ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ನಮ್ಗೆ ರೋಗದ ಚಿಹ್ನೆಗಳು ಗುರುತಿಸ್ಬೇಕಪ್ಪ ಅಂದ್ರೆ ನಾವು ಹೇಗೆ ವಿಚಾರ ಮಾಡ್ಬೇಕಂದ್ರೆ, ಈಗ ಚಿಹ್ನೆಗಳು ನಮ್ಗೆ ಎರಡು ಭಾಗದಲ್ಲಿ ಅಂದ್ರೆ ಭೂಮಿಯಿಂದ ಕೆಳಗಡೆ ಏನು ಬೇರಿನ ಭಾಗದಲ್ಲಿದೆ ಅಲ್ಲಿ ರೋಗ ಬರುತ್ತೆ, ಭೂಮಿಯ ಮೇಲ್ಭಾಗದಲ್ಲಿ ಕಾಂಡ ಮತ್ತು ಎಲೆ ಇರ್ತಲ್ಲ ಅಲ್ಲಿ ರೋಗದ ಚಿಹ್ನೆಗಳು ಬರ್ತವೆ. ಇದ್ರಲ್ಲಿ ನಾವು ವಿಂಗಡಣೆ ಮಾಡ್ಕೊಂಡ್ರೆ ಈ ಎಲೆಗೆ ಬರುವಂತ ರೋಗಗಳು ಮತ್ತೆ ಈ ಬೇರಿಗೆ ಬರುವಂತ ರೋಗಗಳನ್ನು ನಾವು ಗುರುತಿಸಬಹುದು. ಸೊ ಈ ಮಳೆಗಾಲದ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಒಂದು ವಿಚಾರ ಮಾಡ್ಬೇಕಂದ್ರೆ ಈ ಎಲೆ ಚುಕ್ಕಿ ರೋಗ ಅಂದ್ರೆ ಹಿಗಾಟೋಕ ಎಲೆ ಚುಕ್ಕಿ ರೋಗ ಅನ್ನೋದು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಿದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರ್ಬೋದು. ಯಾಕಪ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಅಂದ್ರೆ, ಈಗ ನಾವು ಕಳೆದ ಒಂದು 4 ವರ್ಷದಿಂದ ಅಂದ್ರೆ 2019-20 ನಾವು ನೋಡ್ತಾ ಇದೀವಿ ಸತತವಾಗಿ ಮಳೆ ಆಗ್ತಾ ಇದೆ, ಹೆಚ್ಚಾಗಿ ಮಳೆ ಆಗ್ತಾ ಇದೆ, ವಾಡಿಕೆ ಮಳೆಗಿಂತ ತುಂಬಾ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಈ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ವಾತಾವರಣದಲ್ಲಿ ತಂಪು ಇರೋದ್ರಿಂದ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಅದು ಖಂಡಿತ ಕೂಡ. ಸೊ ಈ ರೋಗಕ್ಕೆ ಏನಂದ್ರೆ ವಾತಾವರಣದಲ್ಲಿ ಯಾವಾಗ್ಲೂ ಮಳೆ ಆಗ್ತಾ ಇರೋದು, ಅದರಲ್ಲೂ ತುಂತುರು ಮಳೆ ಆಗೋದು, ಆಮೇಲಿಂದ ಅದರದ್ದು ರಿಲೇಟಿವ್ ಹ್ಯೂಮಿಡಿಟಿ ಅಂದ್ರೆ ಆರ್ದ್ರತೆ ಅಂತ ಕೇಳ್ತೀವಿ ಅದು ಹೆಚ್ಚಾಗಿರೋದು, ತಂಪಾಗಿರೋದು. ಸೊ ಈ ರೋಗ ಬರ್ಲಿಕ್ಕೆ ಒಂದು ಬಹಳ ಪ್ರಮುಖವಾದಂತ ಕಾರಣಗಳು. ಸೊ ಇವನ್ನ ನೀವು ಎಲೆ ಚೊಕ್ಕು ರೋಗನ ಗುರುತಿಸೋದು ಬಹಳ ಸುಲಭ. ಈಗ ಒಂದು ಉದಾಹರಣೆಗೆ ಜವಾರಿ ಅಥವಾ ರಜಾಪುರಿ ತಳಿ ತಗೊಂಡ್ರೆ ನೀವು ಅದ್ರಲ್ಲಿ ಫಸ್ಟ್ ಗೆ ಈ ಕೆಳಗಡೆ ಎಲೆ ಏನಿರ್ತದೆ ಅಂದ್ರೆ ಮೊದಲಿಗೆ ಬಂದಿರ್ತಿತ್ತಲ್ಲ, ಆ ಎಲೆಗೆ ಫಸ್ಟ್ ಈ ಕಣ್ಣಿನ ಆಕಾರದ ಅಥವಾ ಮೊಟ್ಟೆ ಆಕಾರದ ಒಂದು ಹಳದಿ ಬಣ್ಣದ ಅಥವಾ ಕಣ್ಣು ಒಂದು ಕಂದು ಮಿಶ್ರಿದ ಹಳದಿ ಬಣ್ಣದ ಒಂದು ಚುಕ್ಕೆಗಳು ಕಂಡು ಬರುತ್ತೆ. ಸೊ ಈ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ದೊಡ್ಡದಾಗಿ ಎಲೆಗಳೆಲ್ಲ ಒಣಗಿ ಬಿದ್ದು ಹೋಗ್ಬಿಡುತ್ತೆ. ಸಾಮಾನ್ಯವಾಗಿ ಎಲೆಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆಯ್ತಂದ್ರೆ ಅದು ಗೊನೆಯ ಒಂದು ಗಾತ್ರ ಮತ್ತೆ ಕಡಿಮೆ ಆಗಿ ಇಳುವರಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ತಾವು ಈ ಕೆಳಗಡೆ ಎಲೆ ಏನು ಒಂದು ಕಣ್ಣಿನ ಆಕಾರದ ಅಥವಾ ತತ್ತಿ ಆಕಾರದ ಕಂದು ಮಿಶ್ರಿತ ಅಲ್ಲಿ ಚುಕ್ಕೆಗಳು ಬರ್ತಲ್ಲ ಅವನ್ನು ಗುರುತಿಸ್ಬಿಟ್ಟು ಅದಕ್ಕೆ ತಾವು ಔಷಧಿಯನ್ನ ಸಿಂಪಡಣೆ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಹಾಗಾಗಿ ಇದೇ ರೀತಿಯಾಗಿ ಸಾಕಷ್ಟು ರೋಗಗಳಿದ್ದಾವೆ. ನಾನು ಫಸ್ಟ್ ಎಲೆ ಚುಕ್ಕಿ ರೋಗದ ಬಗ್ಗೆ ಹೇಳ್ಬಿಡ್ತೀನಿ ಒಂದೆರಡು ಮಾತುಗಳನ್ನು. ಸೊ ಈ ಒಂದು ಗುರುತಿಸುವಿಕೆ ತಾವು ಮಾಡ್ಕೊಂಡ್ಬಿಟ್ರೆ, ಸೊ ಫಸ್ಟ್ ಗೆ ರೈತರು ಯಾವ್ಯಾವ ತಳಿಗೆ ಬರ್ತಂತ ಹೇಳಿದೀನಿ, ಆಗ್ಲಿ ಯಾವ ವಾತಾವರಣದಲ್ಲಿ ಬರ್ತಂತ ಹೇಳಿದೀನಿ. ಸೊ ಫಸ್ಟ್ ಗೆ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಈ ತುಂಬಾ ರೋಗ ಬಂದು ಒಣಗಿರುವಂತ ಎಲೆ ಏನಿದೆಯಲ್ಲ ಇದನ್ನ ತೆಗೆದು ದಯವಿಟ್ಟು ತೋಟದಿಂದ ಹೊರಗಡೆ ಹಾಕ್ಬೇಕು. ಹೊರಗಡೆ ಹಾಕ್ಲಿಲ್ಲಪ್ಪ ಅಂದ್ರೆ ರೋಗ ಅಲ್ಲೇ ಹಾಕಿದೀವಿ ಅಂದ್ರೆ, ಅಂದ್ರೆ ನಾವು ಎಲೆಗಳನ್ನ ಕಟ್ ಮಾಡಿ ಸಾಮಾನ್ಯವಾಗಿ ರೈತರು ಅಲ್ಲೇ 2 ಸಾಲುಗಳ ಮಧ್ಯೆ ಏನ್ ಮಾಡ್ತಾರೆ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ರೋಗ ಅಲ್ಲೇ ಜಾಸ್ತಿ ಆಗಿ ಇನ್ನು ಎಷ್ಟು ಸಲ ನಾವು ಸಿಂಪಡಣೆಯನ್ನ ಮಾಡಿದ್ರು ಕೂಡ ಅದು ಹತೋಟಿಗೆ ಬರುದಿಲ್ಲ. ಹಾಗಾಗಿ ರೈತರು ನಾನು ರೋಗ ಬಂದಿರುವಂತ ಗಿಡಗಳನ್ನ ದಯವಿಟ್ಟು ಹೊಲದಿಂದ ಸ್ವಲ್ಪ ದೂರ ಹಚ್ಚಿ ತಾವು ಬೇಕಾದ್ರೆ ಅದನ್ನ ಎರೆಹುಳು ಗೊಬ್ಬರ ತಯಾರಿಸ್ಕೊಳಕು ಅಥವಾ ಕಾಂಪೋಸ್ಟ್ ಗೊಬ್ಬರ ತಯಾರಿಸ್ಕೊಳಕು ತಾವು ಬಳಸ್ಕೋಬಹುದು. ಯಾವುದೇ ಕಾರಣಕ್ಕೂ ತೋಟದ ಒಳಗಡೆ ಹಾಕ್ಬೇಡಿ ರೋಗ ಬಂದಿರುವಂತ ಗಿಡಗಳನ್ನ. ಮತ್ತೆ ಗಿಡಕ್ಕೆ ಸುತ್ತಬೇಡಿ. ಈ ಸಾಮಾನ್ಯವಾಗಿ ವಾಡಿಕೆ ಇದೆ, ಗಿಡಕ್ಕೆ ಸುತ್ತೋದು, ಅಲ್ಲೇ ಕಟ್ ಮಾಡಿ ಅಲ್ಲೇ ಕಾಂಪೋಸ್ಟ್ ಆಗಲಿ ಅಂತ ತೋಟದಲ್ಲಿ ಹಾಕೋದು ಸಾಮಾನ್ಯವಾಗಿ ಬಹಳ ದಿನ ರೈತರು ಮಾಡ್ತಿರ್ತಾರೆ. ಅದು ಆರೋಗ್ಯವಾಗಿರುವಂತ ಎಲೆಗಳಾದ್ರೆ ಅಲ್ಲೇ ಹಾಕಿ ಕೊಳೆದು ಒಳ್ಳೆ ಗೊಬ್ಬರ ಆಗುತ್ತೆ. ಬಟ್ ರೋಗ ಬಂದಿರೋಂತ ಎಲೆಗಳನ್ನ ಹೊರಗಡೆ ತೆಗೆದ್ಬಿಡಿ. ಆಮೇಲಿಂದ ನೀರು ಚೆನ್ನಾಗಿ ಬಸ್ತೋಗ್ಬೇಕು, ಆ ರೀತಿ ನೋಡ್ಕೋಬೇಕು. ನಿಮ್ ತೋಟದ ಹೊಲದಲ್ಲಿ ಯಾವ್ದೇ ಕಾರಣಕ್ಕೂ ಮಳೆಗಾಲ ಇದೆ, ಈಗ ಜಾಸ್ತಿ ಮಳೆನೂ ಬರ್ತಿರ್ತೇವೆ, ಸಾಕಷ್ಟು ಒಂದು ವಾರ 15 ದಿವಸ ಗಟ್ಟಲೆ ಹೊಲದಲ್ಲೇ ಹೋಗಕ್ಕಾಗಲ್ಲ, ಅಷ್ಟು ನೀರು ನಿಂತು ಬಿಟ್ಟಿದೆ. ಅಂತ ಸಮಯದಲ್ಲಿ ನೀರನ್ನ ಹೊರಗಡೆ ಬಸಿ ತಲೆ ಮುಗಂತ ಹೊರಗಡೆ ತೆಗಿತಲೇ ಇರಬೇಕು. ಅಲ್ಲಿ ತಂಪು ವಾತಾವರಣ ಸೃಷ್ಟಿಯಾಗಿ ಇನ್ನೂ ರೋಗ ಜಾಸ್ತಿ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ ಸಿಂಪಡಣೆಯನ್ನು ಲಾಸ್ಟಿ ಕೈಗೊಳ್ಬೇಕು. ನಾವೊಂದು ರೈತರಿಗೆ ಮನವಿ ಮಾಡೋದು ಏನಪ್ಪಾ ಅಂದ್ರೆ, ರೋಗ ಬಂದಿದ ತಕ್ಷಣ ದಯವಿಟ್ಟು ಬರೀ ಔಷಧಿ ಹೊಡೆಯೋ ವಿಚಾರ ಮಾಡೋದು ಬೇಡ. ಫಸ್ಟ್ ಈ ಏನು ನಾ ಹೇಳಿದ್ನಲ್ಲ ಮುಂಚಿತವಾಗಿ ಎಲ್ಲ ಒಂದು ಒಣಗಿದ ಎಲೆ ತೆಗೆಯೋದು, ಹೊರಗಡೆ ಹಾಕೋದು, ಇವನ್ನೆಲ್ಲ ಮಾಡಿ ತೋಟವನ್ನು ನೀಟಾಗಿ ಇಟ್ಕೊಂಡು ದಯವಿಟ್ಟು ಆಮೇಲೆ ಲಾಸ್ಟಿಗೆ ಸಿಂಪಡಣೆಯನ್ನು ಮಾಡಿ. ಈ ಸಿಂಪಡಣೆ ವಿಚಾರಕ್ಕೆ ಬಂದಾಗ ಏನು ಬಹಳ ಸಿಂಪಲ್ ಆಗಿದೆ. ಒಂದು ಈ ಪ್ರೋಪಿಯಾಕೊನೋಸೋಲ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ. ಸೊ ಇದನ್ನ 1/2 ml ಹಾಕಬೇಕು 1 ಲೀಟರ್ ನೀರಿಗೆ. ಸೊ ಇದ್ರ ಜೊತೆಗೆ ಒಂದು ಈ ಪೆಟ್ರೋಲಿಯಂ ಆಧಾರಿತ ಮಿನರಲ್ ಎಣ್ಣೆ ಅಂತೇಳಿ ಸಿಗುತ್ತೆ. ಸೊ ಇದನ್ನ 10 ml 1 ಲೀಟರ್ ನೀರಿಗೆ ಹಾಕೊಂಡು ಒಂದು 20-25 ದಿನಗಳ ಅಂತರದಲ್ಲಿ ರೋಗದ ತೀವ್ರತೆಗೆ ಅನುಗುಣವಾಗಿ 2-3 ಬಾರಿ ಸಿಂಪಡಣೆ ಮಾಡಿದ್ರೆ ರೋಗವನ್ನ ಹತೋಟಿ ಮಾಡಬಹುದು. ಸೊ ಇದಿಷ್ಟು ಎಲೆ ಚುಕ್ಕಿ ರೋಗದ ಒಂದು ಹತೋಟಿ ಕ್ರಮ. ಈಗ ಸದ್ಯ ನಾನು ಹೇಳ್ಬೇಕಂದ್ರೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇದೆ. ಪ್ರೊಫೆಸರ್ ಕಾಂತರಾಜು ವಿ ಅವರೇ, ಬಹಳ ವಿಸ್ತೃತವಾಗಿ ಇವತ್ತು ಬಹಳ ಬೆಳೆ ಒಂದು ನಿರ್ವಹಣೆ ಮಾಡಬೇಕು ಅಂದಾಗ ಅದರ ರೋಗ ನಿರ್ವಹಣೆ ಬಹಳ ಮುಖ್ಯ. ಸಿಗಟೋಕ ಎಲೆ ಚುಕ್ಕಿ ರೋಗದ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದ್ರೆ ಹೇಗೆ ರೋಗಗ್ರಸ್ತ ಎಲೆಗಳನ್ನ ಹೊರಹಾಕಿ ಆಮೇಲೆ ಔಷಧಿ ಸಿಂಪಡಣೆ ಮಾಡೋದ್ರಿಂದ ಹೇಗೆ ಅದನ್ನ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಸಸ್ಯ ಜಂತು ರೋಗ, ದುಂದಾಣುಪಾಯ ರೋಗ ಮತ್ತಿತರ ರೋಗಗಳು ಕೂಡ ಬಾಳೆ ಬೆಳೆಯನ್ನ ಬಾಧಿಸ್ತಾವೆ. ಯಾವ ಭಾಗದಲ್ಲಿ ಅವು ಬಾಧಿಸ್ತಾವೆ ಮತ್ತೆ ಅವುಗಳ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಉತ್ತಮ ಇಳುವರಿಯನ್ನು ಹೇಗೆ ಪಡಿಬಹುದು ನಮ್ಮ ರೈತ ಬಾಂಧವ? ಒಂದು ಸಮಗ್ರವಾಗಿ ಹೇಗೆ ಹತೋಟಿ ಮಾಡಬಹುದು, ರೈತರು ನಾಟಿ ಮಾಡಿದಾಗಿಂದ ಹಿಡಿದು ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿಂದ ಹತೋಟಿ ಮಾಡೋವರೆಗೂ ಯಾವ ರೀತಿಯಾಗಿ ಸಮಗ್ರವಾಗಿ ಮಾಡಬಹುದು ಎಂದು ಒಂದು ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಈಗ ರೈತರು ಬಾಳೆ ನಾಯ ಅನ್ನೋ ಬೆಳಿಬೇಕು ಅಂತ ವಿಚಾರ ಮಾಡಿದಾಗ ಅವರು ಫಸ್ಟ್ ಗೆ ಒಂದು ಹೊಲವನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅದನ್ನ ಮಾಡಿದಾಗಿಂದ ಈ ಹತೋಟಿ ಕ್ರಮಗಳನ್ನ ಹೇಗ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಹೇಳ್ತೀನಿ. ಇಷ್ಟನ್ನ ಮಾಡಿದ್ವಿ ಎಲ್ಲಾ ರೋಗಗಳನ್ನು ನಿರ್ವಹಣೆ ಮಾಡಬಹುದು ರೈತರು. ಈಗ ಫೈನಲ್ ಆಗಿ ಹೇಗೆಂದ್ರೆ ಈ ಫಸ್ಟ್ ರೈತರು ಸಾಮಾನ್ಯವಾಗಿ ಬೆಳಿಬೇಕಂದ್ರೆ ಒಂದು ಈ ರೋಗ ರಹಿತವಾದಂತ ಜಾಗವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅವ್ರು ಎಷ್ಟು 1 ಎಕರೆ ಬೆಳಿಲಿ, 2 ಎಕರೆ ಬೆಳಿಲಿ, 5 ಎಕರೆ ಅಂದ್ರೆ ರೋಗ ರಹಿತ ಅಂದ್ರೆ ಈ ಸಾಮಾನ್ಯವಾಗಿ ಕಂಟಿನ್ಯೂಸ್ ಅಂದ್ರೆ ಬೆಳಿತಲೇ ಇರ್ತಾರೆ ರೈತರು, ಬಾಳೆ ಆದ್ಮೇಲೆ ಬಾಳೆ, ಬಾಳೆ ಆದ್ಮೇಲೆ ಬಾಳೆ, ಅಂತ ಜಾಗವನ್ನ ಸೆಲೆಕ್ಟ್ ಮಾಡೋದು ಬೇಡ. ಸ್ವಲ್ಪ ಬಾಳೆ ಬೆಳೆದ್ಮೇಲೆ ಅದಕ್ಕೆ ಒಂದು 2-3 ವರ್ಷ ಒಂದು ಗ್ಯಾಪ್ ಕೊಟ್ಟು ಆಮೇಲೆ ಬೆಳ್ಕೊಂಡ್ರೆ ಬಹಳ ಒಳ್ಳೇದು. ಅದು ರೋಗ ಸಾಮಾನ್ಯವಾಗಿ ಬೇರಲ್ಲಿ ಇರುತ್ತೆ, ಅಂತ ಸಮಯದಲ್ಲಿ ಅದೇ ಒಂದು ಭೂಮಿಯಲ್ಲಿ ಬೆಳೆಯೋದು ಬೇಡ. ಈಗ ಅವರು ಒಂದು ಪಕ್ಷ ಏನಾದ್ರೂ ಬೆಳಿಬೇಕಪ್ಪ ನಾನು 1-2 ವರ್ಷ ನನಗೆ ಬೇರೆ ಅನಿವಾರ್ಯತೆ ಇದೆ ಆಗೋದೇ ಇಲ್ಲ ಅಂತ ಅಂದ ಏನ್ ಮಾಡ್ಬೇಕಂದ್ರೆ ಬಾಳೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ 1 ಅಥವಾ 2 ಬಾರಿ ಈ ಹಸಿರೆಲೆ ಗೊಬ್ಬರ ಇದೆ ಅಂದ್ರೆ ಈ ಸೆಣಬು ಅಂತ ತಾವೆಲ್ಲರೂ ಕೇಳಿರ್ತೀರ ರೈತರೇ, ಅದನ್ನ ಸೆಣಬು ಒಂದು ಹಸಿರೆಲೆ ಗೊಬ್ಬರ ಅಂತೀವಿ, ಅದನ್ನ ಬಾಳೆ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಬಿತ್ತನೆ ಮಾಡ್ಬಿಡ್ಬೇಕು. ಹೊಲದಲ್ಲಿ ಬಿತ್ತನೆ ಮಾಡಿ ಒಂದು ಅದು ಹೂವಾಡುವ ಹಂತಕ್ಕೆ ಬಂದಾಗ ಅಂದ್ರೆ ಒಂದು ಸುಮಾರು 40-45 ದಿವಸ ಒಳಗಡೆ ಹೂವಾಡುವ ಹಂತಕ್ಕೆ ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಅಲ್ಲೇ ಮಗ್ಗೊಡ್ದು ಬಿಡ್ಬೇಕು. ಅಲ್ಲೇ ಮಗ್ಗೊಡಿದ್ರೆ ಸೊ ಮಣ್ಣಿನಲ್ಲಿ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಈ ಮಣ್ಣಿನಲ್ಲಿ ಇರುವಂತ ಕೆಲವು ರೋಗಗಳೇನಿರ್ತಲ್ಲ ಅಲ್ಲಿ ಕೂಡ ಹತೋಟಿ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಸ್ಯಜಂತು ಹುಳು ಅಂತೀವಲ್ಲ ನೆಮಟೋಡ್ಸ್ ಅಂತ ಏನ್ ಕಟ್ಟಿ ಅವನು ಹತೋಟಿ ಮಾಡ್ಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದ್ದು. ಸೊ ಈ ಒಂದೇ ಸಲ ಬೆಳಿಬೇಕಂತಂದ್ರೆ ನೀವು 2 ಸಲ ಬೆಳೆದ್ರು ಒಳ್ಳೇದು, 3 ಸತಿ ಬೆಳೆದ್ರು ತುಂಬಾ ಒಳ್ಳೇದು, ನಿಮ್ ಭೂಮಿ ಚೆನ್ನಾಗಿ ತಯಾರಿ ಆಗುತ್ತೆ. ಸೊ ಇದು ಒಂದು ಪ್ರಮುಖವಾದಂತ ಒಂದು ವಿಚಾರ. ಇನ್ನು 2ನೇದು, ನೀವು ಭೂಮಿನ ರೆಡಿ ಮಾಡ್ಕೊಂಡ್ರಿ, ಈಗ ರೆಡಿ ಮಾಡ್ಕೊಂಡಾಗ ಇನ್ನೇನೋ ಒಂದು ನೀವು ಈಗ ಯಾವ ತಳಿಯನ್ನ ಹಾಕ್ತೀರ, ಅದು ಜವಾರಿ ಅಥವಾ ರಜಪುರಿ ತಳಿ ಇರ್ಬೋದು, ಗ್ರ್ಯಾಂಡೈನ್ ತಳಿ ಇರ್ಬೋದು. ಸೊ ಈ ಒಂದು ತಳಿಗಳನ್ನ ಬೆಳೆಸ್ಬೇಕಾದ್ರೆ ನೀವೇನ್ ಗಡ್ಡೆ ಬೆಳೆಸ್ತಾ ಇದ್ರು ಅಥವಾ ಅದನ್ನ ಬೆಳಿಲಿಕ್ಕೆ ಅಥವಾ ಟಿಶ್ಯೂಕಲ್ಚರ್ ಒಂಥರ ಸಸಿಗಳನ್ನ ಅಂದ್ರೆ ಅಂಗಾಂಶ ಕೃಷಿಯಿಂದ ಬೆಳೆದಂತ ಸಸಿಗಳನ್ನ ಬೆಳೆಸ್ಕೊತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದು ಪಕ್ಷ ನೀವೇನಾದ್ರೂ ಗಡ್ಡೆಗಳನ್ನ ಬೆಳೆಸಿದ್ರೆ ನಾಟಿ ಮಾಡ್ಲಿಕ್ಕೆ ಫಸ್ಟ್ ನೀವು ಗಡ್ಡೆ ತರಬೇಕಾದ್ರೆ ಯಾವ ತೋಟಕ್ಕೆ ಹೋಗ್ತಾರೆ ಅಲ್ಲಿ ಆ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ರೋಗ ಇರ್ಬೋದು, ಅಂದ್ರೆ ರೋಗರಹಿತ ಗಿಡದಿಂದ ಗಡ್ಡೆಯನ್ನ ತಗೊಂಡ್ಬರ್ಬೇಕು. ಸುಮಾರು ಒಂದೂವರೆ ಕೆಜಿ ಇರುವಂತ ಚೆನ್ನಾಗಿ ಆರೋಗ್ಯವಾಗಿರುವಂತ ಗಡ್ಡೆಯನ್ನ ತಂದು ಬಿಟ್ರೆ ನೀವು, ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ರೋಗದ ಒಂದು ತೀವ್ರತೆ ಅಥವಾ ಏನು ಬಾಧೆ ಬರೋದಿಲ್ಲ ನಿಮ್ಗೆ. ಅಲ್ಲೇನಾದ್ರೂ ರೋಗ ಇರುವಂತ ಗಡ್ಡೆಗಳಂತಂದ್ರೆ ನೀವು ಅವ್ರ ಹೊಲದಿಂದ ನಿಮ್ಮ ಹೊಲಕ್ಕೆ ರೋಗಗಳನ್ನ ತಂದಂಗೆ ಆಗುತ್ತೆ. ಅದಕ್ಕೆ ಬಹಳ ಹುಷಾರಾಗಿ ಒಂದ್ ಸ್ವಲ್ಪ ನೋಡ್ಬಿಟ್ಟು ಗಿಡದಲ್ಲಿ ಯಾವ್ದೇ ರೋಗ ಇಲ್ಲದಂತ ಗಿಡದಲ್ಲಿ ತಾವು ಗಡ್ಡೆಗಳನ್ನ ತಗೊಂಡ್ಬರ್ಬೇಕು. ಗಡ್ಡೆಗಳನ್ನ ತಂದು ಆ ಗಡ್ಡೆಗಳನ್ನ ನೀವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಗಡ್ಡೆ ಮೇಲಿರುವಂತ ಎಲ್ಲ ಬೇರುಗಳನ್ನ ಕೊಚ್ಚಿ ತೆಗಿಬೇಕು. ಸ್ವಲ್ಪ ಎಲ್ಲಿವರೆಗೂ ಕೊಚ್ಚಬೇಕಂದ್ರೆ ಆ ಗಡ್ಡೆ ನಾವು ತೆಗಿಬೇಕಾದ್ರೆ ಸೊ ಬಿಳಿ ಒಂದು ಪದರ ಕಾಣುತ್ತೆ ನಿಮ್ಗೆ, ಅಲ್ಲಿವರೆಗೂ ತೆಗಿಬೇಕು. ಸೊ ಅದೆಲ್ಲ ನೀವು ಬೇರುಗಳನ್ನ ತೆಗೆದು ಬೇರ್ಪಡಿಸಿ ಆಮೇಲೆ ಏನ್ ಮಾಡ್ಬೇಕು ಅದನ್ನ ನೀವು ಅದ್ರ ಮೇಲೆ ಬೇಕಾದ ಸಾಧ್ಯ ಆದ ಒಂದು ಆ ಗಡ್ಡೆಗಳನ್ನೆಲ್ಲ ಒಂದು ಸಗಣಿ ರಾಡಿಯಲ್ಲಿ ಹದ್ದುಬಿಟ್ಟು ಅದ್ರ ಮೇಲೆ ಈ ನಿಮ್ಗೆ ಒಂದು ಈ ಕಾರ್ಬೋಫಿರಾನ್ ಅಂತೇಳಿ ಒಂದು ಸಸ್ಯ ಜಂತುಗಳು ನಾಶಕ ಸಿಗುತ್ತೆ, ಅದನ್ನ ಒಂದು 20-30 ಗ್ರಾಂ ಅದ್ರ ಮೇಲೆ ಸಿಂಪಡಣೆ ಮಾಡಿಬಿಟ್ಟು ನೀವು ನಾಟಿಯನ್ನು ಮಾಡಬಹುದು. ಈ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಗುಣಿಯನ್ನ ತೆಗಿತೀವಿ. ಸಾಮಾನ್ಯವಾಗಿ ಒಂದು 1-1.5 ಅಡಿ ಗುಣಿಯನ್ನ ತೆಗಿತೀವಿ ನಾವು. ಆ ಗುಣಿಗೆ ಏನ್ ಮಾಡ್ಬೇಕಂದ್ರೆ 500 ಗ್ರಾಂ ಬೇವಿನಿಂಡಿಯನ್ನ ಹಾಕ್ಬೇಕು. ಸೊ ಬೇವಿನಿಂಡಿ ಜೊತೆಗೆ ಇನ್ನೂ ಒಂದು ಈ ಜೈವಿಕ ಶಿಲೀಂಧ್ರ ನಾಶಕ ಬರ್ತಾವ, ಅಂದ್ರೆ ಈ ಸೂಡೋಮನಸ್ ಲೋರೆಜೆನ್ಸ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ಟೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಹೇಳಿ ಬರುತ್ತೆ. ಇವು ಜೈವಿಕ ಶಿಲೀಂಧ್ರ ನಾಶಕಗಳು. ಇವು ತಲಾ 12.5 ಗ್ರಾಂ ಅಂದ್ರೆ 12.5 ಗ್ರಾಮ್ಸ್ ಒಂದು ಗುಣಿಗೆ ಹಾಕಿ ನೀವು ನಾಟಿಯನ್ನು ಮಾಡಬಹುದು. ಈ ಗುಣಿ ತೆಗಿಬೇಕು, ಗುಣಿಗೆ 500 ಗ್ರಾಂ ಬೇವಿನಿಂಡಿ ಹಾಕ್ಬೇಕು, ಟೆಸಿಲೋಮೈಸಿಸ್ ಮತ್ತೆ ಸೂಡೋಮನಸ್ ಲೋರೆನ್ಸ್ ಇವು 12.5 ಗ್ರಾಂ ಒಂದೊಂದು ಹಾಕಿ ಆಮೇಲೆ ನೀವೇನ ಗಡ್ಡೆಗಳನ್ನ ತಂದು ಟ್ರೀಟ್ಮೆಂಟ್ ಮಾಡಿರ್ತಾರೆ ಅವಾಗ ನೀವು ನಾಟಿಯನ್ನ ಮಾಡಿದ್ರೆ ಇಲ್ಲಿಗೆ ನೀವು ಸುಮಾರು ಮಣ್ಣಿಂದ ಬರುವಂತ ರೋಗಗಳನ್ನು ಕೂಡ ನೀವು ಹತೋಟಿ ಮಾಡಬಹುದು. ಒಂದು ಪಕ್ಷ ಕೆಲವು ರೈತರಿಗೆ ಏನಾಗಿರ್ತದೆ, ಅಲ್ಲಿ ನಮ್ಗೆ ಈ ಗಡ್ಡೆ ಕೊಳೆ ರೋಗ ಜಾಸ್ತಿ ಇರುತ್ತೆ. ಗಡ್ಡೆ ಕೊಳೆ ರೋಗ ಅಂತ ಏನ ನಿಮ್ಮ ಭಾಗದಲ್ಲಿ ಕಂಡು ಬಂದ್ರೆ ಅದು ನೀವು ಈ ಗಡ್ಡೆಗಳನ್ನ ಏನ್ ಮಾಡ್ಬೇಕಂದ್ರೆ ಈ ಕಾಪರ್ ಆಕ್ಟಿ ಕ್ಲೋರೈಡ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನ ಒಂದು 3 ಗ್ರಾಂ 1 ಲೀಟರ್ ನೀರಿಗೆ ಹಾಕೋಬೇಕು. ಇನ್ನೊಂದು ಸ್ಟೆಪ್ಟೋಸೆಕ್ಲಿನ್ ಅಂತೇಳಿ ಒಂದು ದುಂಡಾಣು ನಾಶಕ ಇದೆ, ಅದನ್ನ 1/4 ಗ್ರಾಂ ಹಾಕೊಂಡ್ಬಿಟ್ಟು ಪ್ರತಿ ಲೀಟರ್ ನೀರಿಗೆ ಈ ಗಡ್ಡೆಗಳನ್ನ ಒಂದು 30-40 ನಿಮಿಷ ಅದನ್ನ ಹದ್ದುಬಿಟ್ಟು ನೀವು ನಾಟಿಯನ್ನು ಮಾಡಬೇಕು. ಸೊ ಇದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ರೋಗಕ್ಕೆ ತಕ್ಕನಾಗಿ ಮಾಡ್ಕೋಬಹುದು. ಸೊ ಇಷ್ಟು ಮಾಡಿದ್ರೆ ನೀವು ನಾಟಿ ಬರೋದಕ್ಕಿಂತ ಮುಂಚಿತವಾಗಿ ನೀವು ಒಂದ್ ಸ್ವಲ್ಪ ಹತೋಟಿಯನ್ನು ಮಾಡ್ದಂಗಾಯ್ತು. ಸೊ ಹಿಂಗ ನೀವು ಮಾಡಿದಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಒಂದು ಪಕ್ಷ ನೀವು ನಾಟಿ ಮಾಡಿದ್ರು ಕೂಡ ಅಷ್ಟೇ ಟೈಮ್ ಒಂದು ಸ್ಟೆಪ್ ಮಿಸ್ ಆದ್ರೂ ಕೂಡ ಯಾವ್ದೋ ಒಂದು ವಿಧಾನ ಮಾಡ್ಲಿಲ್ಲ ಅಂದ್ರು ನಾಟಿ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ನಿಮ್ಗೆ ಗಡ್ಡೆಗಳು ಸ್ವಲ್ಪ ಕೊಳಲಿ ಸ್ಟಾರ್ಟ್ ಆಗುತ್ತೆ. ಅಂತ ಸಮಯದಲ್ಲಿ ಕೂಡ ಏನ್ ಮಾಡ್ಬೇಕಂದ್ರೆ ಈ ಕಾಪರ್ ಆಕ್ಸಿ ಕ್ಲೋರೈಡ್ ನಾನು ಆಗ್ಲೇ ಹೇಳ್ದಂಗೆ 3 ಗ್ರಾಂ 1 ಲೀಟರ್ ನೀರಿಗೆ ಇಲ್ಲ ಒಂದು ಸ್ಟೆಪ್ಟೋಸೆಕ್ಲಿನ್ 1/4 ಗ್ರಾಂ ಇವನ್ನ 1 ಲೀಟರ್ ನೀರಿಗೆ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾಟಿ ಮಾಡಿ ಒಂದು ವಾರ ಹತ್ತು ದಿವಸದಲ್ಲಿ ಮತ್ತೆ ಸಿಂಪಡಣೆ ಮಾಡಿ ಡ್ರೆಂಚಿಂಗ್ ಮಾಡ್ಬೇಕು ನೀವು ಇದು ಗಡ್ಡೆಗಳಿಗೆ. ಸೊ ಇದೇ ರೀತಿ ಟಿಶಿ ಕಲ್ಚರ್ ಬಾಳೆಯನ್ನ ಮಾಡ್ಬೇಕಾದ್ರು ಕೂಡ ನೀವು ರೈತರು ಇದೇ ರೀತಿ ಮಾಡಬೇಕು. ಗುಣಿ ತೆಗಿಬೇಕು, ಅದಕ್ಕೆ 500 ಗ್ರಾಂ ಒಂದು ಬೇವಿನಿಂಡಿಯನ್ನ ಕಂಪಲ್ಸರಿ ಹಾಕಬೇಕು. ಈ ಸೋಡಮನಸ್ ಹಾಕ್ಬೇಕು ಮತ್ತೆ ಸ್ಟೆಪ್ಟೋಸ್ ಈ ಪೆಸಿಲೋಮೈಸಿಸ್ ಹಾಕಿ ನೀವು ನಾಟಿ ಮಾಡಿ ಮತ್ತೆ ಗಡ್ಡೆ ಕೊಳೆ ರೋಗ ಬಂತಂದ್ರೆ ನೀವು ಅದನ್ನ ಸಿಂಪಡಣೆಯನ್ನ ಮಾಡಿ. ಸೊ ಈಗ ಇದು ಒಂದು ಸ್ಟೆಪ್ ಆಯ್ತು. ಇನ್ ಮುಂದೆ ಗಿಡ ಬೆಳೀತಾ ಬೆಳೀತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಈ ಚುಕ್ಕಿ ರೋಗಗಳು ಬರುತ್ತೆ, ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗಕ್ಕೆ ನಿಮ್ಗೆ ಆಲ್ರೆಡಿ ತಿಳಿಸಿದೀನಿ, ಎಲೆ ಚುಕ್ಕಿ ರೋಗಕ್ಕೆ ಅದು ಬಂದಾಗ ನೀವು ಗುರುತಿಸ್ಬಿಟ್ಟು ಅದೇ ರೀತಿ ನೀವು ಸಿಂಪಡಣೆಯನ್ನ ಮಾಡಿ. ಅದಾದ ತಕ್ಷಣ ಇನ್ನು ಏನಾದ್ರೂ ನಿಮಗೆ ವೈರಸ್ ರೋಗಗಳು ಕಂಡು ಬರ್ಬೋದು. ಕೆಲವು ಟೈಮಲ್ಲಿ ಟಿಶ್ಯು ಕಲ್ಚರ್ ಬಾಳೆ ಬೆಳೆಸಿದಾಗ ಅಲ್ಲೊಂದು ಇಲ್ಲೊಂದು ನಿಮಗೆ ಬ್ಯಾಕ್ಟೀರಿಯಲ್ ಬಂಚಿಟಾಪ್ ರೋಗ ಕಾಣ್ಬೋದು. ಅದು ಬಂದಾಗ ತೆಗೆದಿಟ್ಟು ಅದು ಬೇರೆ ಸಮೇತ ಕಿತ್ತು ನಾಶ ಪಡಿಸ್ಬೇಕು. ಅದಕ್ಕೆ ಯಾವ್ದು ಸಿಂಪಡಣೆ ಅದಕ್ಕೇನು ಇರೋದಿಲ್ಲ, ಅದು ಒಂದು ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇರ್ತದೆ. ತೆಗೆದು ಬಿಟ್ಟು ಸುಟ್ಟು ಬಿಟ್ರೆ ಅದು ಏನೋ ತೊಂದರೆ ಆಗಲ್ಲ, ಹಾಗೆ ಬಿಟ್ರೆ ಹೆಚ್ಚಿನ ಗಿಡಗಳಿಗೆ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಆಮೇಲೆ ಇದಾದ ನಂತರ ತಾವೇನ್ ಮಾಡ್ಬೋದು, ಈ ಸಸ್ಯ ಜಂತು ಹುಳುಗಳ ಬಾಧೆ ಕಂಡು ಬರ್ತಿರೋದ್ರಿಂದ ನಾಟಿ ಮಾಡಿ ಒಂದು 6 ತಿಂಗಳು ಆದ್ಮೇಲೆ ಕೂಡ ನೀವು ಭೂಮಿಗೆ ಇನ್ನೊಂದ್ ಸ್ವಲ್ಪ ಬೇಕಾದ ನೀವು ಫೆರಡಾನ್ ಅಥವಾ ಔಷಧಿಯನ್ನ ಅದನ್ನ ಒಂದು 20-30 ಗ್ರಾಮ್ ಒಂದು ಗಿಡಕ್ಕೆ ನೀವು ಹಾಕಿದ್ರು ಕೂಡ ಅದನ್ನ ಮುಂದೆ ಕೂಡ ಹತೋಟಿ ಮಾಡ್ಕೊಂಡು. ಸೊ ಇಷ್ಟು ನೀವು ಸಮಗ್ರವಾಗಿ ಇಷ್ಟು ಮಾಡ್ಕೊಂಡ್ರೆ ನೀವು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಬರುವಂತ ಒಂದು ಎಲ್ಲ ರೋಗಗಳನ್ನ ನೀವು ಸಮಗ್ರವಾಗಿ ಮಾಡಬಹುದು. ಕಾಂತರಾಜು ವಿ ಅವರೇ, ವಿಸ್ತೃತವಾಗಿ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಯಾಕಂದ್ರೆ ರೋಗವನ್ನ ಈ ಚಿಕ್ಕದಿರುವಾಗ್ಲೇ ಚೂಟ್ ಬಿಟ್ರೆ ಅದು ಮುಂದೆ ಬೆಳೆಯುವುದಿಲ್ಲ. ವಿಶೇಷವಾಗಿ ಬಾಳೆ ಬೆಳೆಗೆ ರೋಗಗಳು ಸಾಂಕ್ರಾಮಿಕವಾಗಿ ಒಂದರ ಜೊತೆಗೆ ಮತ್ತೊಂದು ಗಿಡಕ್ಕೆ ಹಬ್ಬತಾ ಸಾಕಷ್ಟು ತೊಂದರೆ ಮಾಡ್ತಾವೆ. ಖಂಡಿತವಾಗಿ ಕೂಡ ತಾವು ಹೇಳಿದ ಈ ಸಮಗ್ರವಾಗಿ ರೋಗ ನಿರ್ವಹಣೆ ಮಾಡುವ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಿಗಟು ಎಲೆ ಚುಕ್ಕಿ ರೋಗ ಇರ್ಬೋದು, ಸಸ್ಯ ಜಂತು ರೋಗ ಇರ್ಬೋದು, ದುಂಡಾನುಕೂಲ ರೋಗ ಇರ್ಬೋದು, ಮತ್ತೆ ಅಥವಾ ಈ ಪರಾಮಕರೋಗ ರೋಗ ಇರ್ಬೋದು, ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ನಾವು ನಿಯಂತ್ರಣ ಮಾಡಬಹುದು. ರೋಗ ನಿಯಂತ್ರಣ ಮಾಡಿದ್ರೆ ಬಹಳ ಚೆನ್ನಾಗಿ ಬಂದೇ ಬರ್ತದೆ. ಮತ್ತೆ ಆರಂಭಿಕವಾಗಿ ನಾವು ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಹೆಚ್ಚು ರಾಸಾಯನಿಕಗಳನ್ನ ಹೆಚ್ಚು ನಾಶಕಗಳನ್ನ ನಾವು ಉಪಯೋಗ ಮಾಡೋದು ಕೂಡ ತಪ್ಪದು. ಆ ನಿಟ್ಟಿನೊಳಗ ಸಮಗ್ರವಾಗಿ ರೋಗ ನಿರ್ವಹಣಾ ಪದ್ಧತಿ ಏನಿದೆಲ್ಲ ತಾವು ಹೇಳಿದಂತಹ ಪದ್ಧತಿಗಳನ್ನ ನಮ್ಮ ರೈತ ಬಾಂಧವರು ಬಾಳೆ ಬೆಳೆ ಬೆಳೆಯುವುದರಲ್ಲಿ ಅನುಸರಿಸಲಿ, ಬಾಳೆ ಬೆಳೆಯಿಂದ ಬಾಳು ಬಂಗಾರವಾಗುವಂತಾಗಲಿ ಅಂತೇಳಿ ಆಶೆ ಮಾಡ್ತೀವಿ. ಬಾಳೆ ಬೆಳೆಯನ್ನ ರೋಗರಹಿತವಾಗಿ ಬೆಳಿಲಿಕ್ಕೆ ನಮ್ಮ ರೈತ ಬಾಂಧವರು ಕಂಕಣಪತ್ರರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪಣ ತೊಟ್ಟರೆ ಒಳ್ಳೆಯ ಬಾಳೆಯನ್ನು ಬೆಳಿಬಹುದು, ಒಳ್ಳೆಯ ಒಂದು ದರ ಕೂಡ ಸಿಗುತ್ತೆ, ಮಾರುಕಟ್ಟೆ ಕೂಡ ಚಲೋ ಸಿಗುತ್ತೆ, ಬಾಳು ಕೂಡ ನಂದನವನಾಗುತ್ತೆ, ಹಾಗಾಗಲಿ ಅಂತ ಆಶೆ ಮಾಡ್ತೀವಿ. ತಾವು ಅಖಿಲ ಭಾರತೀಯ ಸಮನ್ವಯ ಸಂಶೋಧನೆ ಯೋಜನೆ ಹಣ್ಣುಗಳ ವಿಭಾಗದೊಳಗೆ ಅನುಭವಿಯ ಪ್ರಾಣಿಜ್ಯ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ತುಂಬಾ ಹಿರಿಯ ಅನುಭವ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದುವರೆಗೆ ತುಂಬಾ ವಿಸ್ತೃತವಾಗಿ ಬಾಳೆ ಬೆಳೆಯ ರೋಗ ನಿಯಂತ್ರಣ ಕುರಿತಂತೆ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕೇಂದ್ರಗಳ ಒಂದು ಅನುಭವವನ್ನ ಅವರು ಕೂಡ ಪಡೆದು ಹೆಚ್ಚು ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಉತ್ತಮ ಬೆಳೆ ಬೆಳೆಯಲಿಕ್ಕೆ ಅವರಿಗೆ ಸಹಾಯ ಆಗಲಿ ಅಂತ ಆಶಿಸ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಕೇಳ್ತಿರುವಂತ ಎಲ್ಲ ರೈತ ಬಾಂಧವರಿಗೂ ನಮ್ಮ ಒಂದು ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳ ವಿಭಾಗ ಚಿಕ್ಕುರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ಎಲ್ಲಾ ವಿಜ್ಞಾನಿಗಳ ಪರವಾಗಿ ತಮಗೆ ಹಾಗೂ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಮನವಿ ಏನಂದ್ರೆ, ರೈತರಿಗೆ ಯಾವುದೇ ಒಂದು ಒಂದು ಬಾಳೆ ಬೆಳೆಗೆ ಏನೇ ಒಂದು ಸಮಸ್ಯೆಗಳನ್ನು ಕಂಡು ಬಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅದು ಸರಿಯಾದ ಸಮಯಕ್ಕೆ ಗುರುತಿಸಿಕೊಂಡು ರೋಗ ಇರ್ಬೋದು, ಕೀಟ ಇರ್ಬೋದು, ಅಥವಾ ನೀರಿಂದು ಮಣ್ಣು ಏನೇ ನಿರ್ವಹಣೆ ಇದ್ರೂ ಬಾಳೆ ವಿಚಾರದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ರೈತರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯನ ಮಾಡ್ಲಿಕ್ಕೆ ನಾವು ಸದಾ ಮುಂದಿರ್ತೀವಿ ಅಂತಂದು ಹೇಳ್ಬಿಟ್ಟು ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಒಂದಿಷ್ಟು ನನ್ನೆರಡ್ ಮಾತು ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇಲ್ಲಿವರೆಗೆ ಬಾಳೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರೊಫೆಸರ್ ವಿ ಕಾಂತರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಪ್ಪ ಸೌಚೋಳಿ. ಈಗ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಧಾರವಾಡದ ಕಲಘಟಗಿಯ ಮಲ್ಲಯ್ಯ ಸ್ವಾಮಿ ತೋಟಗಂಟಿ ಹಾಗೂ ಸಂಗಡಿಗರಿಂದ ಗೀಗಿ ಪದವನ್ನು ಕೇಳುವನಂತ. ಬೆಳತನಕ ಸಣ್ಣ ಕೂಸಿ ನಿಧಿ ಬೇಕಾಗಲಿ ಬೆಳತನಕ ದನ ಕಾಯವ ಬಡಗಿ ಬೇಕ ಮನಿ ಒಳಗ ಹುಡುಗಿ ಬೇಕ ಹುಡುಗಿ ಮೊದಲು ಗಡಿಗಿ ಬೇಕ ಅಡಿಗೆ ಮಾಡುಕ ಗೀಯಗ ಸಂಸಾರದೊಳಗ ಗತ್ತ ಬೇಕ ಬಾಳೆ ಮಾಡುದಕ್ಕ ಸಂಸಾರದೊಳಗ ಗತ್ತ ಬೇಕ ಬಾಳೆ ಮಾಡುದಕ್ಕ ಗಗನದೊಳಗ ರವಿ ಬೇಕ ಮಾತಿನೊಳಗ ಸವಿ ಬೇಕ ಶರೀಪ್ರಂತ ಕವಿ ಬೇಕ ಕನ್ನಡ ನಾಡಗ ಗಗನದೊಳಗ ರವಿ ಬೇಕ ಮಾತಿನೊಳಗ ಸವಿ ಬೇಕ ಶರೀಪ್ರಂತ ಕವಿ ಬೇಕ ಕನ್ನಡ ನಾಡಗ ಗೀಗೆ ಪದಗಳನ್ನು ಕೇಳುತ್ತಿರುವಿರಿ. ಹರ ಹರ ಕಲಿಯುಗದಲ್ಲಿ ಕರ್ಮ ಹೆಚ್ಚಿದ್ದು ಖರೆ, ಧರ್ಮದ ಮರ್ಮ ಮಾಯವಾದದ್ದು ಖರೆ, ಜಗದ ಜೀವನವೆಲ್ಲ ಕರ್ಮ ಕುಂಡಲದೊಳಗ ನಾಶವಾಗುವುದು ಖಡ ಖಂಡಿತ ಕರೇ ಗೀಯಗ ಜಗದ ಜೀವನವೆಲ್ಲ ಕರ್ಮ ಕುಂಡಲದೊಳಗ ನಾಶವಾಗುವುದು ಖಡ ಅನ್ನ ವಸ್ತ್ರ ವಸ್ತಿ ಜನಕ ಸಾಲದ್ದು ಖರೆ, ಒಂದ ಸೆಕೆಂಡಿಗೆ ಒಂಬತ್ತು ಜೀವ ಹುಟ್ಟಿ ನಿಂತ ನಿಂತಿ ಮಾಡು ಕಾಲ ಬರದು ಖರೆ ಗೀಯಗ ಜನರಲ್ಲಿ ಸಹಕಾರ ಇಲ್ಲದ್ದು ಖರೆ, ಇಲ್ಲದಕ್ಕ ಜಗಳ ಜೋಟಿ ಹೆಚ್ಚಿದ್ದು ಖರೆ, ಸಹಕಾರ ಇಲ್ಲದಕ್ಕ ಸರ್ಕಾರ ಇವರನ್ನ ಕೋರ್ಟ್ ಕಚೇರಿ ಒಳಗ ರೊಕ್ಕ ಹಾಕುದು ಖರೆ ಗೀಯಗ ಸಹಕಾರ ಇಲ್ಲದಕ್ಕ ಸರ್ಕಾರ ಇವರನ್ನ ಕೋರ್ಟ್ ಕಚೇರಿ ಒಳಗ ರೊಕ್ಕ ಹಾಕುದು ಖರೆ ಗೀಯಗ ನಂಬಿಕೆ ಕಡಿಮೆ ಆದದ್ದು ಖರೆ, ಧರ್ಮದೊಳಗ ದೇವರ ಕಂಡ ಭಾರತ ದೇಶದೊಳಗ ಧರ್ಮದೊಳಗ ದೇವರ ಕಂಡ ಭಾರತ ದೇಶದೊಳಗ ಭಕ್ತಿ ಮಾಯವಾಗು ಕಾಲ ಬಂದದ್ದು ಖರೆ ಧರ್ಮದೊಳಗ ದೇವರ ಕಂಡ ಭಾರತ ದೇಶದೊಳಗ ಭಕ್ತಿ ಮಾಯವಾಗು ಕಾಲ ಬಂದದ್ದು ಖರೆ ಹೆಚ್ಚಿದ್ದು ಖರೆ ಹೆಣ್ಣು ಹಣ್ಣು ಮಣ್ಣು ಮೂರು ಮಾನವ ಜನ್ಮಕ್ಕ ಮಾಯಾಗಿ ಕಾಡೋದಂತೂ ಖಂಡಿತ ಖರೆ ಹೆಣ್ಣು ಹಣ್ಣು ಮಣ್ಣು ಮೂರು ಮಾನವ ಜನ್ಮಕ್ಕ ಮಾಯಾಗಿ ಕಾಡೋದಂತೂ ಖಂಡಿತ ಖರೆ ಅಜ್ಞಾನ ಅಂಧಕಾರ ಅಳದದ್ದು ಖರೆ ಆಪರೇಷನ್ ಕುಕ್ಕರ್ ಗ್ರಾಂಡರ್ ಅಂತ ಅಡಿಗೆ ಮಾಡು ಸಾಮಾನು ಬಂದು ತಿನ್ನುವ ಅನ್ನ ರುಚಿ ಇಲ್ಲದ ಸ್ವರ್ಗಿದ್ದು ಖರೆ ಗೀಯಗ. ಇದುವರೆಗೆ ಧಾರವಾಡದ ಕಲಘಡ್ಕಿಯ ಮಲ್ಲಯ್ಯ ಸ್ವಾಮಿ ತೋಟಗಂಟಿ ಹಾಗೂ ಸಂಗಡಿಗರಿಂದ ಗಿಗಿ ಪದಗಳನ್ನು ಕೇಳಿದ್ರೆ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ. ಇನ್ನು ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 2712 5579 ರೂಪಾಯಿಗಳು, ಉದ್ದಿನಕಾಳು 5412 ರೂಪಾಯಿಯಿಂದ 5512 ರೂಪಾಯಿಗಳು, ಧನಿಯಾ ಸ್ಥಳೀಯ 8288 ರಿಂದ 9559 ರೂಪಾಯಿಗಳು, ಅಲಸಂದೆ 5569 ರೂಪಾಯಿ.